ಐಹಿಕ ಸುಖದ ಅಪೇಕ್ಷೆಯಿಂದ ನಾನಾ ರೀತಿಯಾಗಿರ್ತಕ್ಕಂಥ ಸಾಂಸಾರಿಕ ಭೋಗಗಳನ್ನು ಎಂದಿಗೂ ಅಪೇಕ್ಷೆ ಮಾಡಬೇಡ. ಅದೆಲ್ಲವೂ ಕೂಡ ಮೋಕ್ಷಕ್ಕೆ ಪ್ರತಿಬಂಧಕ. ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತ ಪರಮಾತ್ಮನನ್ನೇ ಬೇಡು. ಶಾಶ್ವತ ಸುಖ ಪುನರಾವೃತ್ತಿ ರಾಹಿತ್ಯವಾಗಿರ್ತಕ್ಕಂಥ ಮೋಕ್ಷವನ್ನೇ ಬೇಡು. ಅದು ನಿಷ್ಕಾಮ ಕರ್ಮದ ವ್ಯಾಪ್ತಿಗೆ ಬರುತ್ತೆ. ಎಂದೂ ಮೋಕ್ಷ ಬಿಟ್ಟರೆ ಬೇರೆ ಏನನ್ನು ಕೂಡ ಬೇಡಬೇಡ. ಮೋಕ್ಷವನ್ನು ಬೇಡಿದ್ರೆ ಐಹಿಕ ಆಮುಷ್ಮಿಕ ಭೋಗ ಭಾಗ್ಯಗಳನ್ನು ಕೊಟ್ಟು ಆಮೇಲೆ ತತ್ವಜ್ಞಾನ ದ್ವಾರ ಮೋಕ್ಷವನ್ನೇ ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಬೇಡೋದಾದರೆ ಮೋಕ್ಷವನ್ನೇ ಬೇಡು, ಅದೇ ಮಹಾಫಲ ಅಂತ ತಿಳಿಸ್ತಾರೆ. ಕಲ್ಪಕಲ್ಪದಿ ಶರಣ ಜನವರ ಕಲ್ಪವೃಕ್ಷನು ತನ್ನ ನಿಜ ಸಂಕಲ್ಪದನುಸಾರದಲ್ಲಿ ಕೊಡುತ್ತಿಪ್ಪನು ಫಲಾಫಲಭ. ಅಲ್ಪ ಸುಖದ ಅಪೇಕ್ಷೆಯಿಂದ ಅಹಿತಲ್ಪನ ಆರಾಧಿಸದಿರು ಎಂದಿಗೂ ಶಿಲ್ಪಿಕನ ಕೈ ಸಿಕ್ಕಿದ ಶಿಲೆಯಂದದಲ್ಲಿ ಸಂತೈಪ. ಪರಮಾತ್ಮ ಕಲ್ಪವೃಕ್ಷ ಅಂದರೆ ಬಯಸಿದ್ದನ್ನು ಕೊಡುವಂಥವನು ಪರಮಾತ್ಮ ಅಂತ. ಪರಮಾತ್ಮ ಹೆಮ್ಮರದಂತೆ ಸ್ತಬ್ಧವಾಗಿ ನಿಂತಿದ್ದಾನೆ. ಯಾವುದೇ ಅನ್ಯ ದೇವತೆಗಳ ಅಥವಾ ಅನ್ಯ ಶಕ್ತಿಗೆ ವಿಚಲಿತನಾಗದೆ ವೈಕುಂಠದಲ್ಲಿ ನಿಂತಿರುವಂಥವನು ಪರಮ ಪುರುಷ ನಾರಾಯಣ. ಇಡೀ ಪ್ರಪಂಚವನ್ನು ಐಶ್ವರ್ಯ ಸಮೃದ್ಧಿಗಳಿಂದ ತುಂಬಿಸಿ ವ್ಯಾಪ್ತನಾಗಿದ್ದಾನೆ ಅಂತ ಮಹಾನಾರಾಯಣ ಉಪನಿಷತ್ತು ಪರಮಾತ್ಮನನ್ನು ಕೊಂಡಾಡ್ತಾ ಇದೆ. ವೃಕ್ಷ ಇವ ಸ್ತಬ್ಧೋ ವಿವಿ ತಿಷ್ಟತ್ಯೇಕ ತೇನೇದಂ ಪೂರ್ಣ ಪುರುಷೇಣ ಸರ್ವಂ ಅಂತ ಈ ರೀತಿಯಾಗಿ ಕೊಂಡಾಡ್ತಾರೆ. ಈ ಕಲ್ಪ ವೃಕ್ಷ ಅಂದರೆ ಅದು ಕೊಡ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಅಭಿಮಾನಿ ದೇವತೆಗಳು, ಕರ್ಮಜ ದೇವತೆಗಳೇ ಅಭಿಮಾನಿ ದೇವತೆಗಳು ಕಲ್ಪವೃಕ್ಷಕ್ಕೆ. ಈ ಕಲ್ಪವೃಕ್ಷ ಎಲ್ಲ ಕಲ್ಪಗಳಲ್ಲೂ ಭಕ್ತರಿಗೆ ವರವನ್ನು ಕೊಡ್ತಕ್ಕಂಥದ್ದು. ಬೇರೆ ಕಲ್ಪವೃಕ್ಷಗಳು ಹಾಗಲ್ಲ, ಆಯಾ ಕಲ್ಪಗಳಲ್ಲಿ ಬೇರೆ ಬೇರೆ ಇದ್ದು ಬೇಡಿದವರಿಗೆ ಅವರ ಇಷ್ಟಾರ್ಥವನ್ನು ಪೂರೈಸಿ ತಾವು ಕರ್ಮ ವಿಮೋಚನೆಯನ್ನು ಪಡ್ಕೊಂಡು ಅದು ಅಭಿಮಾನಿ ದೇವತೆಗಳು ಮೋಕ್ಷವನ್ನು ಹೊಂದುತ್ತಾರೆ. ಎಲ್ಲ ಮಹಾಕಲ್ಪಗಳಲ್ಲಿ ಯಾವ ಒಂದು ಕಲ್ಪವೃಕ್ಷವೂ ಇರೋದಿಲ್ಲ. ಆದರೆ ನಿತ್ಯ ಮುಕ್ತನಾಗಿರ್ತಕ್ಕಂಥ ಭಗವಂತ ಅನ್ನೋ ಕಲ್ಪವೃಕ್ಷ ಎಲ್ಲ ಕಾಲಗಳಲ್ಲೂ ಬೇಡದವರಿಗೆ ಎಲ್ಲವನ್ನೂ ಅವರವರ ಸ್ವರೂಪ ಯೋಗ್ಯತೆಯಂತೆ ಕೊಡ್ತಾ ಸ್ವತಂತ್ರವಾಗಿ ಅಚಲವಾಗಿ ನಿಂತಿರ್ತಾನೆ. ಆ ಕಲ್ಪವೃಕ್ಷವೇ ಸ್ತಬ್ಧವಾಗಿ ಇರುವಂಥದ್ದು. ಏಕಏವ ಅವನೊಬ್ಬನೇ ಇರ್ತಾನೆ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳ ಅಮರೇಂದ್ರ ಲೋಕದಿ ಕಾಮಿತಾರ್ಥಗಳೀವಲ್ಲದೆ ಸೇವೆ ಮಾಡ್ಪರಿಗೆ. ಕಾಮಧೇನು ಕಲ್ಪತರು ಚಿಂತಾಮಣಿ ಇದೆಲ್ಲವೂ ಬೇಡಿದ್ದನ್ನು ಕೊಡ್ತಾವೆ, ಆದರೂ ಕೂಡ ಅವು ಸ್ವತಂತ್ರತ್ವೇನ ಕೊಡೋದಿಲ್ಲ, ಒಂದು ಜೀವರ ಸ್ವರೂಪ ಯೋಗ್ಯತೆಯನ್ನು ತಿಳಿಕೊಡೋದಿಲ್ಲ. ಆಮೇಲೆ ಆ ಕಲ್ಪದ ಆದಮೇಲೆ ಆ ಕಲ್ಪದ ಅಲ್ಲಿ ಕೊನೆಗೆ ಅವರ ಆಯುಷ್ಯವು ಮುಗಿದು ಅವರು ಸಾಧನೆಯನ್ನು ಮುಗಿಸಿ ಕೊನೆಗೆ ಮೋಕ್ಷಕ್ಕೆ ಹೋಗ್ತಕ್ಕಂಥವರು. ಆದ್ದರಿಂದ ಪರಮಕಲ್ಪ ವೃಕ್ಷ ಅಂದರೆ ಕಲ್ಪವೃಕ್ಷ ಅನ್ನೋ ಶಬ್ದದಿಂದ ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯನಾಗಿರ್ತಕ್ಕಂಥವನು ಯಾರು ಅಂತಾದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ. ತೇನ ಇದಂ ಪೂರ್ಣಂ ಪುರುಷೇಣ ಸರ್ವಂ ಅಂತೇಳಿ ಅವನೇ ಇಡೀ ಪ್ರಪಂಚವನ್ನು ಐಶ್ವರ್ಯ ಸಮೃದ್ಧಿಯಿಂದ ತುಂಬಿಸಿ ಇರೋವಂಥವನು. ಬೇಡಿದವರಿಗೆ ಅವರವರ ಸ್ವರೂಪ ಯೋಗ್ಯತಾ ಅನುಸಾರ ಎಲ್ಲವನ್ನು ಕೊಡುವಂತಹ ಕಲ್ಪವೃಕ್ಷ ಅಂದರೆ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ. ಆದರೆ ದೇವಲೋಕದಲ್ಲಿರ್ತಕ್ಕಂಥ ಕಲ್ಪವೃಕ್ಷ ಹೀಗಿಲ್ಲ. ಸತ್ಯಭಾಮ ಸಮೇತನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ನಂದನವನದಲ್ಲಿ ಸುತ್ತಾಡಿ ಆ ಪಾರಿಜಾತ ವೃಕ್ಷವನ್ನು ನೋಡಿ ಅದನ್ನು ಕಿತ್ಕೊಂಡು ಗರುಡನ ಮೇಲಿಟ್ಟಾಗ ಆ ವೃಕ್ಷದೇವ ವೃಕ್ಷದ ಅಭಿಮಾನಿ ದೇವತೆ ಮೂರ್ತಿಮತ್ತಾಗಿ ಬಂದು ನಿಂತು ಕೈ ಮುಗಿದು ನನ್ನನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಭಯ ಪಡಬೇಡ, ಏನೂ ಆಗೋದಿಲ್ಲ. ಕಲ್ಪವೃಕ್ಷ ಆ ಸತ್ಯಭಾಮಿಯ ಮನೆ ಅಂಗಳವನ್ನು ಅಲಂಕರಿಸಿದಾಗ ಅದನ್ನು ದರ್ಶನ ಮಾತ್ರದಿಂದಲೇ ವೃದ್ಧರು ನವಯೌವನವನ್ನು ಪಡ್ಕೋತಾ ಇದ್ದರು. ಅದರ ಪರಿಮಳದಿಂದ ಆಗ್ರಹಣ ಮಾಡಿದವರಿಗೆ ಕಣ್ಣಿಲ್ಲದಿದ್ದವರಿಗೆ ಅಂಧರಿಗೆ ದಿವ್ಯ ದೃಷ್ಟಿ ಬರ್ತಿತ್ತು. ರೋಗಿಗಳು ಗುಣಮುಖರಾಗ್ತಿದ್ರು. ನೆರಳಿನಲ್ಲಿ ಕೂತ್ರೆ ಕಿವುಡರಿಗೆ ಕಿವಿ ಕೇಳಿಸ್ತಿತ್ತು. ದಿವ್ಯವಾಗಿರ್ತಕ್ಕಂಥ ವಾದ್ಯ ಸಂಗೀತದ ಧ್ವನಿ ಕೇಳಿಸ್ತಾ ಇತ್ತು. ಬಯಸಿದ ಐಶ್ವರ್ಯವೆಲ್ಲವೂ ಕೂಡ ಕರಗತ ಆಗ್ತಿತ್ತು. ಸ್ವರ್ಗ ಸುಖವೇ ಪ್ರಾಪ್ತಿಯಾಗ್ತಿತ್ತು. ಆದರೆ ಕಲ್ಪವೃಕ್ಷ ಏನೇ ಕೊಟ್ಟರೂ ಕೂಡ ಈ ಜಡ ಶರೀರದ ಪೂಜೆಗೆ ಬೇಕಾದ್ದನ್ನು ಮಾತ್ರ ಕೊಡುವಂಥದ್ದು. ಆದರೆ ಭಗವಂತ ಬೇರೆಯೇ ಒಂದು ಚಿನ್ಮಯವಾಗಿರ್ತಕ್ಕಂಥ ಶರೀರವನ್ನೇ ಕೊಡ್ತಾನೆ. ಆದ್ದರಿಂದ ಈ ಕಲ್ಪವೃಕ್ಷ ಆ ಜಡ ಶರೀರಕ್ಕೆ ಬೇಕಾದ್ದನ್ನೇ ಮಾತ್ರ ಕೊಡುವಂಥದ್ದು. ನಿತ್ಯ ಮುಕ್ತನಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಬೇರೆ ಒಂದು ಚಿನ್ಮಯವಾಗಿರ್ತಕ್ಕಂಥ ಶರೀರವನ್ನೇ ಆನಂದಾದಿ ಸುಖವನ್ನು ಉಣ್ಲಿಕ್ಕಾಗಿ ಪರಮಾತ್ಮ ಕೊಡ್ತಾನೆ. ಈ ದೇವಲೋಕದಲ್ಲಿ ಇರ್ತಕ್ಕಂಥ ಈ ಕಲ್ಪವೃಕ್ಷ ಹರಿಚಂದನ ಪಾರಿಜಾತ ಮೊದಲಾದವನ್ನು ಈ ಎಲ್ಲ ಸೌಲಭ್ಯ ಹೋಗೋಣ. ಅಂಧರಿಗೆ ದಿವ್ಯ ದೃಷ್ಟಿಯನ್ನು, ಕಿವುಡರಿಗೆ ದಿವ್ಯ ವಾದ್ಯದ ಸಂಗೀತ ಗಾಯನ ಇತ್ಯಾದಿ ಎಲ್ಲ ಕೇಳೋದು, ಇದೆಲ್ಲವನ್ನು ಕೂಡ ಹರಿವಂಶ ಅದನ್ನು ಆ ಕಲ್ಪವೃಕ್ಷದ ವೈಶಿಷ್ಟ್ಯವನ್ನು ವರ್ಣನೆ ಮಾಡ್ತಾ ಇದೆ. ಪರಮಾತ್ಮ ಅವನು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥಗಳನ್ನು ನಾಲ್ಕು ಕೈಗಳಿಂದ ಎತ್ತಿ ಎತ್ತಿ ಕೊಡ್ತಾನೆ. ಕೊಡುಗೈ ದಾನಿ ವೀರ ಅಂತ ಆದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅವನೇ ವರಕಲ್ಪವೃಕ್ಷ. ಕಲ್ಪವೃಕ್ಷಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಸ್ವರೂಪವನ್ನು ಹೊಂದಿರುವಂಥದ್ದು ಈ ವರಕಲ್ಪವೃಕ್ಷ ಅಂತಾದರೆ ಸಾಕ್ಷಾತ್ ಸರ್ವೋತ್ತಮ ಅಂತ ಈ ರೀತಿಯಾಗಿ ಹೇಳ್ತಾರೆ. ನಿಜ ಸಂಕಲ್ಪದ ಅನುಸಾರದಲ್ಲಿ ಕೊಡುತ್ತಿಪ್ಪನು ಫಲಾಫಲಭ. ಭಗವಂತ ಅನ್ನೋ ಕಲ್ಪವೃಕ್ಷದ ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ, ಅವನು ತನ್ನ ಸಂಕಲ್ಪ ಅನುಸಾರ ಅವರವರಿಗೆ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ಶರೀರಗಳನ್ನೇ ಕೊಡ್ತಾನೆ. ಬರೇ ಲೌಕಿಕ ಭೋಗಭಾಗ್ಯ ಅಷ್ಟೇ ಅಲ್ಲ, ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಶರೀರವನ್ನೇ ಕೊಡ್ತಾನೆ. ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ಮುಕ್ತ ಚಿನ್ಮಯ ಶರೀರವನ್ನು ಭಗವಂತ ಕೊಡ್ತಾನೆ. ಪಿತೃಜೀವನಿಗೆ ಪಿತೃ ಶರೀರ, ಗಂಧರ್ವ ಜೀವನಿಗೆ ಗಂಧರ್ವದ ಶರೀರ, ದೇವ ಜೀವನಿಗೆ ದೇವತಾ ಶರೀರ, ಪ್ರಜಾಪತಿ ಬ್ರಹ್ಮನಿಗೆ ಬ್ರಹ್ಮನ ಶರೀರ, ಹೀಗೆ ಅವರವರಿಗೆ ಅವರವರ ಶರೀರವನ್ನು ಕೊಡ್ತಾನೆ. ಒಂದಕ್ಕಿಂತ ಒಂದು ಹೆಚ್ಚು ಶ್ರೇಷ್ಠವಾಗಿ ಇರುತ್ತೆ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯರು ತಿಳಿಸ್ತಾರೆ. ಫಲ ಅಫಲವ ಕೊಡುತ್ತಿಪ್ಪನು ಅಂದರೆ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ಇಷ್ಟವಾದ ಅವರವರ ಸ್ವರೂಪ ಶರೀರಗಳನ್ನು ಭಗವಂತ ಕರ್ಮ ವಿಮೋಚನೆಯನ್ನು ಮಾಡಿ ಅಭಿವ್ಯಕ್ತಿ ಮಾಡಿಕೊಡ್ತಾನೆ. ಅದು ಫಲ ಅಫಲ. ಫಲ ಅಫಲ ಅಂತ ಮೂರು ರೀತಿಯಾಗಿರ್ತಕ್ಕಂಥದ್ದು. ಸಾತ್ವಿಕರಿಗೆ ಫಲ ಅಂದರೆ ಇಷ್ಟ, ತಾಮಸರಿಗೆ ಅಫಲ ಅಂದರೆ ಅನಿಷ್ಟ, ರಾಜಸರಿಗೆ ಫಲ ಅಫಲ ಅದು ಇಷ್ಟ ಇಷ್ಟ ಇಷ್ಟ ಅನಿಷ್ಟ ಅಂದರೆ ಮಿಶ್ರ ರೂಪವಾಗಿರ್ತಕ್ಕಂಥದ್ದು. ಹೀಗೆ ಪರಮಾತ್ಮ ಅವರವರಿಗೆ ಅವರವರ ಯೋಗ್ಯತೆ ಅಂತ ಕೊಡ್ತಾನೆ. ಆದ್ದರಿಂದ ಅಲ್ಪ ಸುಖದ ಅಪೇಕ್ಷೆಯಿಂದ ಅಹಿತಲ್ಪನ ಆರಾಧಿಸದಿರು ಎಂದಿಗೂ ಅಂತ. ಅಲ್ಪ ಸುಖಕ್ಕಾಗಿ ಅಹಿತಲ್ಪ ಅಂದರೆ ಅಹಿ ಅಂದರೆ ಶೇಷ, ಶೇಷನನ್ನೇ ಮಂಚವನ್ನಾಗಿ ಹಾಸಿಗೆಯನ್ನಾಗಿ ಹೊಂದಿರತಕ್ಕಂಥವನು ಶೇಷಶಾಯಿತ್ವ ಅಂತಾದರೆ ಅದು ಪರಮಾತ್ಮನನ್ನು ಕುರಿತು ಹೇಳಿದ್ದು. ಅದಕ್ಕೆ ಅಲ್ಪ ಸುಖದ ಅಪೇಕ್ಷೆಯಿಂದ ಪರಮಾತ್ಮನನ್ನು ಐಹಿಕ ಅಥವಾ ಲೌಕಿಕ ಭೋಗಭಾಗ್ಯಗಳಿಗಾಗಿ ಎಂದೂ ಆರಾಧನೆಯನ್ನು ಮಾಡಬೇಡ. ಅದಕ್ಕೆ ಬೇರೆ ಬೇರೆ ಬೇಕಾದಷ್ಟು ಬಣಗು ದೈವಗಳೆಲ್ಲ ಇದ್ದೇ ಇದ್ದಾರೆ. ಆದ್ದರಿಂದ ನೀನು ಮಹಾ ಮೋಕ್ಷ ಮಹಾಸುಖವನ್ನು ಉಣ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಮೋಕ್ಷವನ್ನು ಚತುರ್ವಿಧ ಪುರುಷಾರ್ಥದಾಯಕನಾಗಿರ್ತಕ್ಕಂಥ ಪರಮಾತ್ಮನನ್ನು ಆರಾಧನೆ ಮಾಡಿ ಅದನ್ನು ಮಾತ್ರ ಬೇಡಿದರೆ ಅದು ನಿಷ್ಕಾಮ ವ್ಯಾಪ್ತಿಗೆ ಬರುತ್ತೆ ಹೊತ್ತು ಅದು ಮೋಕ್ಷಕ್ಕೆ ಪ್ರತಿಬಂಧಕ ಆಗೋದಿಲ್ಲ. ಮಹಾಪುರುಷನಲ್ಲಿ ಅಲ್ಪ ಸುಖವನ್ನು ಬೇಡೋದು ಮಹಾಪುರುಷನಿಗೆ ಮಾಡ್ತಕ್ಕಂಥ ಅವಮಾನ ಅಂತ ಮುಂದೆ ಇಲ್ಲೇ ಸಂಧಿಯಲ್ಲಿ ಹೇಳ್ತಾರೆ. ಕ್ಷೋಣಿಪತಿ ಸುತ ನೆನೆಸಿ ಕೈ ದುಗ್ಗಾಣಿ ಗೊಡ್ಡುವ ತರದಿ ಸುಮನಸದೆಯನ್ನು ಮನೆಯೊಳಗಿರಲು ಗೋಮಯ ಬಯಸುವಂಥದಲ್ಲಿ ಅಂತ. ನೀನೊಬ್ಬ ದೊಡ್ಡ ಚಕ್ರವರ್ತಿ ಅಂತ ಹೇಳಿ ಪಕ್ಕದ ಮನೇಲಿ ಹೋಗಿ ಒಂದು 10 ರೂಪಾಯಿ ಭಿಕ್ಷೆ ಬೇಡಿದ್ರೆ ಅಥವಾ 1 ರೂಪಾಯಿಗೆ ಭಿಕ್ಷೆ ಬೇಡಿದ್ರೆ ಎಷ್ಟು ಅವಮಾನನೋ, ಹಾಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾಗಿರ್ತಕ್ಕಂಥ ಪರಮಾತ್ಮ ಈ 14 ಲೋಕಗಳಿಗೂ ಕೂಡ ಅಧಿಪತಿಯೇ. ಅವನು ಏನನ್ನು ಬೇಕಾದರೂ ಕೊಡ್ತಾನೆ, ಮೋಕ್ಷವನ್ನು ಸೇರಿಸಿ ಏನನ್ನು ಬೇಕಾದರೂ ಕೊಡ್ತಾನೆ. ಅಂಥದ್ದನ್ನು ಅವನನ್ನು ಬಿಟ್ಟು ಅನ್ಯದೇವತೆಗಳನ್ನು ಉಪಾಸನೆ ಮಾಡೋದಾಗಲಿ ಅಥವಾ ಪರಮಾತ್ಮನನ್ನು ಲೌಕಿಕ ಭೋಗಭಾಗ್ಯಗಳಿಗಾಗಿ ಪ್ರಾರ್ಥನೆ ಮಾಡೋದಾಗಲಿ ಅದು ಶಾಸ್ತ್ರದಲ್ಲಿ ನಿಷಿದ್ಧ, ಅದು ಭಗವಂತನಿಗೆ ನೀನು ಅವಮಾನ ಮಾಡಿದಂತೆ. ಭಾಗವತದಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ, ಎಷ್ಟು ಆಶಿಷ ಆಶಾಸ್ತೆ ನಚ ಭಕ್ತ ಸವೈ ವಣಿಕ್ ಅಂತ. ಯಾರು ಭಗವಂತನಲ್ಲಿ ಈ ರೀತಿಯಾಗಿ ಲೌಕಿಕವಾಗಿರ್ತಕ್ಕಂಥ ಭೋಗಭಾಗ್ಯಗಳನ್ನು ನಾನು ನಿನಗೆ ಇಂತಹ ಸೇವೆಯನ್ನು ಮಾಡ್ತೀನಿ ನೀನು ಇಂಥದ್ದನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿದರೆ ಅವನು ಒಬ್ಬ ವ್ಯಾಪಾರಿ, ಅವನು ನಿಜವಾದ ಭಕ್ತನಲ್ಲ, ನೈಜ ಭಕ್ತನಲ್ಲ. ಆದ್ದರಿಂದ ಚತುರ್ವಿಧ ಪುರುಷಾರ್ಥವನ್ನು ಕೊಡ್ತಕ್ಕಂಥ ಪರಮಾತ್ಮನನ್ನು ಕೇವಲ ಲೌಕಿಕವಾಗಿರ್ತಕ್ಕಂಥ ಕ್ಷಣಿಕ ಅಶಾಶ್ವತವಾಗಿರ್ತಕ್ಕಂಥ ಭೋಗಕ್ಕಾಗಿ ಎಂದೂ ಪ್ರಾರ್ಥನೆಯನ್ನು ಮಾಡಬೇಡ. ಹೀಗೆ ಮಾಡಿದರೆ ನಿನಗೆ ಮೋಕ್ಷ ಸಿಗಲಿಲ್ಲ, ಮೋಕ್ಷದಿಂದ ವಂಚಿತನಾಗಿ ದ್ವಂದ್ವಾದರೆ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ ಏನನ್ನಾದರೂ ಕೊಡ್ತೀನಿ, ನೀವು ನನ್ನನ್ನು ಗುಣಗಾನ ಮಾಡಿರಿ, ಸ್ತೋತ್ರ ಮಾಡಿರಿ, ಶಾಸ್ತ್ರಾಧ್ಯಯನ ಮಾಡಿರಿ, ಆ ಎಲ್ಲ ಕರ್ಮಗಳಲ್ಲೂ ಕೂಡ ಅಂತರ್ಯಾಮಿಯಾಗಿ ಭಗವಂತನೇ ಇದ್ದಾನೆ ಅಂತ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮನ ಅನುಸಂಧಾನದಿಂದ ಮಾಡಿರಿ ಅಂತ ಹೇಳುವಂತಹ ಭಗವಂತನಿಗೆ ಅವಮಾನ ಮಾಡಿದಂಗಾಗತ್ತೆ. ಆದ್ದರಿಂದ ಬೇಡಿದರೆ ಎನ್ನ ಒಡೆಯನ ಬೇಡವೆ ಅಂತ, ಬೇಡೋದಾದರೆ ಪರಮಾತ್ಮನನ್ನೇ ಬೇಡಬೇಕು, ಬೇಡಿದರೆ ಮೋಕ್ಷವನ್ನೇ ಬೇಡಬೇಕು. ಅದನ್ನು ಬಿಟ್ಟು ಐಹಿಕವಾಗಿರ್ತಕ್ಕಂಥ ಭೋಗಭಾಗ್ಯಗಳನ್ನು ಶಾಸ್ತ್ರ ನಿಷೇಧ ಮಾಡ್ತಾ ಇದೆ. ಯಾಕಂದರೆ ಅದೆಲ್ಲವೂ ಕೂಡ ಮೋಕ್ಷಕ್ಕೆ ಪ್ರತಿಬಂಧಕ, ಆದ್ದರಿಂದ ನಿಷೇಧ ಹೊರತು ಜೀವನಿಗೆ ಏನೂ ಕೊಡುವ ಇಚ್ಛೆ ಇಲ್ಲ ಪರಮಾತ್ಮನಿಗೆ ಅಂತ ಅರ್ಥ ಅಲ್ಲ. ಜೀವನಿಗೆ ಮನುಷ್ಯ ಜನ್ಮ ಕೊಟ್ಟು ಜ್ಞಾನ ಅನುಸಂಧಾನ ಸಹಿತವಾಗಿ ಮೋಕ್ಷವನ್ನು ಹೊಂದಲಿ ಅನ್ನೋ ಔದಾರ್ಯದಿಂದ ಭಗವಂತ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು ಅಂತ ನನ್ನ ಕರ್ಮದ ಲೆಕ್ಕಾಚಾರ ಮಾಡ್ತಾ ಕೂತಿದ್ರೆ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಜನ್ಮವನ್ನು ಪಡೆಯೋದು ಸಾಧ್ಯನೇ ಇರಲಿಲ್ಲ. ಆದರೂ ಪರಮಾತ್ಮ ಅದನ್ನು ಯಾವುದೂ ಗಣನೆ ಮಾಡದೆ ಅಪರಾಧ ಮಹಾಪರಾಧಗಳು ಎಣಿಸದಲೇ ನಮಗಿಂತ ಉತ್ಕೃಷ್ಟ ಜನ್ಮ ಕೊಟ್ಟಾಗ ಜೀವ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡಲಿ ಅನ್ನೋದು ಭಗವಂತನ ಉದ್ದೇಶ. ಬಲಿಚಕ್ರವರ್ತಿಯಲ್ಲಿ ಮೂರಡಿ ಭೂಮಿಯನ್ನು ವಾಮನ ಬೇಡಿದಾಗ ಮೂಲೋಕದ ಒಡೆಯನಾಗಿರ್ತಕ್ಕಂಥ ನನ್ನಲ್ಲಿ ಮೂರಡಿ ನೆಲ ಮಾತ್ರ ಬೇಡ್ತಿದ್ದಿ ಅಂತ ಬಲಿ ಆಕ್ಷೇಪ ಮಾಡಿದ್ದ. ಆದ್ದರಿಂದ ನೀನು ಸಣ್ಣ ಪುಟ್ಟದನ್ನು ಪರಮಾತ್ಮನ ಹತ್ರ ಬೇಡಬೇಡ. ಅಷ್ಟೇ ಅಲ್ಲ, ಶಿಲ್ಪಿಕನ ಕೈ ಸಿಕ್ಕಿದ ಶಿಲೆಯಿಂದ ದಲಿಸಂತೇಪ ಪರಮಾತ್ಮ, ಎಲ್ಲರ ಕಾಲಲ್ಲಿ ಕೈಯಲ್ಲಿ ತುಳಿಸ್ಕೊಂಡು ದಾರಿಯಲ್ಲಿ ಎಲ್ಲೋ ಬಿದ್ದಿರೋ ಶಿಲೆಯನ್ನು ಆ ಶಿಲ್ಪಿ ಏನು ಮಾಡ್ತಾನೆ, ತೊಗೊಂಡು ಬಂದು ಭವ್ಯವಾಗಿರ್ತಕ್ಕಂಥ ದೇಗುಲಕ್ಕೆ ತಂದು ಅದನ್ನು ಒಳ್ಳೆ ಸುಂದರವಾಗಿರ್ತಕ್ಕಂಥ ಮೂರ್ತಿಯನ್ನು ಕೆತ್ತಿ ಹೇಗೆ ಕಾಪಾಡ್ತಾನೋ ಹಾಗೆ ಕರ್ಮವಶದಿಂದ ಯಾವುದೋ ಲೋಕದಲ್ಲಿ ಎಲ್ಲೋ ಯಾವುದೋ ಹೀನೋ ಏನೋಯಲ್ಲಿ ಜನಿಸಿರ್ತಕ್ಕಂಥ ಜೀವನನ್ನು ಅವನ ಸ್ವರೂಪವನ್ನು ಉದ್ಧಾರ ಮಾಡಬೇಕು ಅಂತ ಪರಮಾತ್ಮ ಸಂಕಲ್ಪ ಮಾಡಿ ಕರ್ಮಭೂಮಿಯಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ನಮಗೆ ಜನ್ಮವನ್ನು ಕೊಟ್ಟಿದ್ದಾನೆ. ಅಲ್ಲಿ ತತ್ರಾಪಿ ಜನ್ಮ ಶತಕೋಟಿಶ ಮಾನವತ್ವಂ ಅಂತ ಮಾನವನ ಆಗುವಂತಹ ಉತ್ತಮವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾನೆ. ಅಲ್ಲಿ ಅಷ್ಟೇ ಅಲ್ಲದೆ ಸ್ವರೂಪೋದ್ಧಾರಕ ಗುರುಗಳನ್ನು ಅನುಗ್ರಹಿಸಿ ಯೋಗ್ಯವಾಗಿರ್ತಕ್ಕಂಥ ಜ್ಞಾನೋಪದೇಶಕ್ಕೆ ವ್ಯವಸ್ಥೆ ಮಾಡಿ ನಮ್ಮನ್ನು ಈ ಸಂಸಾರ ಬಂಧನದಿಂದ ಎತ್ತಿ ಕರ್ಮ ವಿಮೋಚನೆಯನ್ನು ಮಾಡಿ ಮೋಕ್ಷವನ್ನೇ ಕೊಡ್ತೀನಿ ಅಂತ ಶಾಸ್ತ್ರಗಳ ಮೂಲಕ ನಮಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಟ್ಟಿಯಾನೆ. ಹಾಗಾದ್ರೆ ಹೀಗೆ ಯಾರಿಗಾರ ಕೊಟ್ಟಿದ್ದ ಭಗವಂತ ಉದ್ಧಾರ ಮಾಡಿದ್ದಕ್ಕೊಂದು ದೃಷ್ಟಾಂತ ಕೊಡ್ರಿ ಅಂದರೆ, ಕ್ರಿಮಿಯಿಂದ ರಾಜ್ಯ ವಾಳಿಸಿದೆ ಅಂತ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ತಿಳಿಯುವಂತೆ ಒಂದು ಕ್ರಿಮಿಯಿಂದನೂ ಕೂಡ ರಾಜ್ಯಭಾರವನ್ನು ಮಾಡಿಸ್ದ ಅಂತ ಕೇಳ್ತೀವಿ. ಹಾಗೆ ದುರ್ಮತಿಗಳನ್ನು ಕೊಡದೆ ತನ್ನಯ ಹೆರ್ಮೆದೊಳಗಿಟ್ಟೆಲ್ಲ ಕಾಲದಿ ಕಾವ ಕೃಪೆಯಿಂದ ಅಂತ ಹಿಂದಿನ ಪದ್ಯದಲ್ಲಿ ತಿಳಿಸಿದರು. ಹಾಗೆ ಶಿಲ್ಪಿಕನ ಕೈಗೆ ಸಿಕ್ಕಿದ ಶಿಲೆಯ ದೃಷ್ಟಾಂತವನ್ನು ಇಲ್ಲಿ ತಿಳಿಸಿ ಹೇಳ್ತಾರೆ. ಯೋಗ್ಯ ಶಿಲೆಯನ್ನು ಅದರ ಧ್ವನಿಯಿಂದ ಪರೀಕ್ಷಿಸಿ ಅದನ್ನು ತಿಳ್ಕೊಂಡು ಆಮೇಲೆ ಅದನ್ನು ಒಂದು ಶುಭ ಮುಹೂರ್ತದಲ್ಲಿ ಒಳ್ಳೆಯ ನಕ್ಷತ್ರ ಮಾಸ ಶುಭ ದಿನ ಅದನ್ನು ಶಿಲಾ ಸಂಗ್ರಹ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಆ ಶಿಲೆ ಇರುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ವಿಷ್ಣು ಹೋಮ ಭೂತಬಲಿ ಮೊದಲಾದವನ್ನೆಲ್ಲ ಮಾಡಿ ರಾತ್ರಿ ಶಿಲೆಯ ಪಕ್ಕದಲ್ಲಿ ಮಲಗಬೇಕಂತೆ. ಶಿಲೆಯನ್ನು ತಂದು ಆ ಮೂರ್ತಿಯನ್ನು ಕೆತ್ತಕ್ಕಂಥ ವ್ಯಕ್ತಿ ಆ ಶಿಲಾ ಸಂಗ್ರಹಕ್ಕೆ ಸ್ವಪ್ನ ಸೂಚನೆ ನೀಡುವಂಥ ಭಗವಂತನನ್ನು ಪ್ರಾರ್ಥನೆ ಮಾಡಿ ಪಕ್ಕದಲ್ಲಿ ನಿದ್ದೆ ಮಾಡಿದರೆ ಅಶುಭ ಸ್ವಪ್ನ ಕಂಡು ಬಂತು ಅಂತಾದರೆ ಶಾಂತಿಯನ್ನು ಮಾಡಬೇಕು. ಶಿಲೆಗೆ ಆಮೇಲೆ ಬೆಣ್ಣೆಯ ಲೇಪ ಮಾಡಿ ಪಂಚಗವ್ಯದಿಂದೆಲ್ಲ ತೊಳೆದು ಶುದ್ಧಿ ಮಾಡಿ ಅದರ ಮೇಲೆ ಬಣ್ಣದ ರೇಖೆ ಬರೆದು ಕಲಶಾಭಿಷೇಕ ಮಾಡಿ ಆಮೇಲೆ ಕಲ್ಲು ಉಳಿಯಿಂದ ಕೆತ್ತಿ ಕಿತ್ತು ತೆಗೆದು ಆಮೇಲೆ ರಥದಲ್ಲಿ ಇರಿಸಿ ಆಮೇಲೆ ಭಗವಂತನ ಮುಂಭಾಗಕ್ಕೆ ತಂದು ಅಲ್ಲಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇಷ್ಟೆಲ್ಲ ವಿಧಿವಿಧಾನಗಳಿದೆ. ಹೀಗಿಷ್ಟೆಲ್ಲ ಮಾಡಿ ಜತನದಿಂದ ಕಾಪಾಡಬೇಕು. ಹಾಗೆ ಭಗವಂತ ಹೆರ್ಮೆದೊಳಗಿಟ್ಟ ಕಾವ ಹೆರ್ಮೆ ಅಂತ ಹೇಳಿದ್ರೆ ಮೋಕ್ಷ ಅಂಥೇಳಿ, ಹಾಗೆ ಭಗವಂತ ನಮ್ಮನ್ನು ಮೋಕ್ಷದಲ್ಲಿ ಇಟ್ಟು ಮುಕ್ತ ಸ್ಥಾನಗಳಾಗಿರ್ತಕ್ಕಂಥ ಶ್ವೇತದ್ವೀಪ ಅನಂತ ಆಸನ ವೈಕುಂಠಾದಿ ಲೋಕಗಳಲ್ಲಿಟ್ಟು ಭಗವಂತ ಕಾಪಾಡ್ತಾನೆ. ಹೀಗೆ ಆ ಶಿಲ್ಪಿ ಹೇಗೆ ಮೂರ್ತಿಯನ್ನು ನಿರ್ಮಾಣ ಮಾಡ್ತಾನೋ ಹಾಗೆ ನಮ್ಮನ್ನು ಕೂಡ ಒಂದು ಸುಂದರ ವಿಗ್ರಹವನ್ನಾಗಿ ಭಗವಂತನನ್ನು ಉಪಾಸನೆ ಮಾಡ್ತಕ್ಕಂಥ ಒಂದು ಸಾಧನ ಶರೀರವನ್ನಾಗಿ ನಮಗೆ ಮಾಡ್ತಾನೆ. ಆ ಉಳಿಯಿಂದ ಕೆತ್ತಿ ಶಿಲೆಯಿಂದ ಅದರಲ್ಲಿರ್ತಕ್ಕಂಥ ಎಲ್ಲ ಅನಪೇಕ್ಷಿತ ಭಾಗಗಳನ್ನು ಪೂರ್ತಿಯಾಗಿ ತೆಗೆದುಹಾಕಿದಾಗ ಸುಂದರವಾಗಿರ್ತಕ್ಕಂಥ ಒಂದು ಮೂರ್ತಿ ವ್ಯಕ್ತ ಹೇಗಾಗುತ್ತೋ ಹಾಗೆ ಜೀವನ ಸ್ವರೂಪ ಶರೀರಕ್ಕೆ ಆವರಕವಾಗಿ ಅಂಟಿಕೊಂಡಿರ್ತಕ್ಕಂಥ ಅವಿದ್ಯಾ ಕಾಮ ಕರ್ಮ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಲಿಂಗ ಶರೀರ ಇದೆಲ್ಲವನ್ನು ಕೂಡ ಜ್ಞಾನ ಅನ್ನೋ ಅಗ್ನಿ ಅದೇ ಒಂದು ಉಳಿ ಅದರಿಂದ ಕಿತ್ತು ಹೊರಗೆ ಹಾಕಿ ಆ ಒಳಗಿರ್ತಕ್ಕಂಥ ಸುಂದರ ಭಾವದ ಶರೀರದ ಅಭಿವ್ಯಕ್ತಿಯನ್ನು ಮಾಡಿಕೊಡ್ತಾನೆ ಭಗವಂತ. ಇದಂ ಶರೀರಂ ನಿಹತ್ಯ ಅವಿದ್ಯಾಂ ಗಮಯಿತ್ವ ಅನ್ಯನ್ ಅವತರಂ ಕಲ್ಯಾಣತರಂ ರೂಪಂ ಕುರುತೆ ಅಂತ ಬೃಹದಾರಣ್ಯಕ ಉಪನಿಷತ್ತನ್ನು ಸುಂದರವಾಗಿ ವರ್ಣನೆ ಮಾಡ್ತಾ ಇದೆ. ಹಾಗೆ ಒಬ್ಬ ಶಿಲ್ಪಿ ಎಷ್ಟೆಲ್ಲ ಕಷ್ಟಪಟ್ಟು ಆ ಶಿಲೆಯನ್ನು ಆಯ್ಕೆ ಮಾಡಿ ತರ್ತಾನೋ ಇಲ್ಲಿ ನಿರಾಯಾಸವಾಗಿ ಮಾಡ್ತಾನೆ. ಆ ಶಿಲ್ಪಿ ಅಲ್ಲಿ ಅದನ್ನು ಉತ್ಸುಕತೆಯಿಂದ ಹೇಗೆ ಮಾಡ್ತಾನೋ ಹಾಗೆ ಪರಮಾತ್ಮ ಇಂತಹ ಜನ್ಮವನ್ನು ಕೊಟ್ಟು ಇವನನ್ನು ಉದ್ಧಾರ ಮಾಡ್ತೀನಿ ಅಂತ ಸತ್ಯ ಸಂಕಲ್ಪನಾಗಿ ಆ ಮಧ್ಯದಲ್ಲಿ ಆ ಜೀವ ಏನಾರು ಅಧರ್ಮದ ಹಾದಿ ಹಿಡಿದು ಏನಾರು ಲೋಪದೋಷಗಳನ್ನೆಲ್ಲ ಮಾಡಿದರೆ ಅದನ್ನು ಕ್ಷಮ ಮಾಡಿ ಉದ್ಧಾರ ಮಾಡ್ತಾನೆ ಇಂಥ ಪರಮ ಕರುಣ ಆಸೀನು ಅಂತಂದರೆ ಪರಮಾತ್ಮ. ಅದಕ್ಕೆ ಇಂತಹ ಅಹಿತಲ್ಪ ಶೇಷ್ಯಾಗಿರ್ತಕ್ಕಂಥ ಭಗವಂತನಲ್ಲಿ ಮೋಕ್ಷವನ್ನು ಬಿಟ್ಟು ಬೇರೆ ಲೌಕಿಕ ಭೋಗ ಭಾಗ್ಯಗಳನ್ನು ಪ್ರಾರ್ಥನೆ ಮಾಡಿ ಅದನ್ನು ಪಡೆದು ನೀನಾಗೆ ಮೋಕ್ಷವನ್ನು ವಿಳಂಬ ಮಾಡ್ಕೋಬೇಡ. ಅಲ್ಲಿ ದುಃಖ ಸಂಸ್ಪರ್ಶವೂ ಇಲ್ಲದೆ ಇರುವ ಸುಖ ಇದೆ. ಕೊನೆಗೆ ಪುನರಾವೃತ್ತಿ ರಾಹಿತ್ಯ ಅನ್ನೋ ಒಂದು ಉತ್ಕೃಷ್ಟವಾದ ಲಕ್ಷಣ ಕೂಡ ಮೋಕ್ಷಕ್ಕಿದೆ. ಅದಕ್ಕಾಗಿ ಪ್ರಾರ್ಥಿಸು, ಆಗ ಮನುಷ್ಯ ಜನ್ಮದ ಸಾರ್ಥಕತೆ ಅಂತ ತಿಳಿಸ್ತಾರೆ.